ಭೀಮ ಶಂಭರಾಸುರರ ಯುದ್ಧ ದೊಡ್ಡಾಟ ಪ್ರಸಾರ ಆತು. ಪ್ರಸ್ತುತಪಡಿಸಿದವರು ಮುಮ್ಮಿಗಟ್ಟಿಯ ಗುರಪ್ಪ ಬಸವಂತಪ್ಪ ಕುಮಾರ್ ಹಾಗೂ ಮೇಳದವರು. ಇನ್ನೊಂದು ಸೋಪಾನೆ ಪದ ಕೇಳೋಣ, ಹುಲ್ಲಂಬಿಯ ನೀಲವ್ವ ಕೆ ಸಂಗಳ ಹಾಗೂ ಮೇಳದವರಿಂದ. ಯಾರ ಕಟಿಸರ ವಾಸಮಾರ ಸೋಬಾನ, ಯಾರ ಕಟಿಸರ ವಾಸಮಾರ ಸೋಬಾನ, ಯಾರ ಕಟಿಸರ ವಾಸಮಾರ ಸೋಬಾನ, ಯಾರನ ಕಟಿಸರ ಸಮರ ಮಂಟಪದಾಗ ಬಾಲಿ ಮೈನರದ ಸಡಗಾರ ಸೋಬಾನ, ಬಾಲಿ ಮೈನರದ ಸಡಗಾರ ಸೋಬಾನ, ಮೈನರದ ಸಡಗಾರ ಸೋಬಾನ, ಅಮಾರ ಈ ಮಾರ ಅಡಕಿ ಚಿತ್ತರದ ಮಾರ, ಯಾರ ಕಟಿಸರ ವಾಸ ಮಾರ ಸೋಬಾನ, ಯಾರ ಕಟಿಸರ ವಾಸ ಮಾರ ಸೋಬಾನ, ಯಾರ ಕಟಿಸರ ವಾಸ ಮಾರ ಸೋಬಾನ, ಯಾರನ ಕಟಿಸರ ಅಸಮಾನ ಮಂಟಪದಾಗ ರಂಬಿ ಮೈನರದ ಸಡಗಾರ ಸೋಬಾನ, ರಂಬಿ ಮೈನರದ ಸಡಗಾರ ಸೋಬಾನ, ಮೈನರದ ಸಡಗಾರ ಸೋಬಾನ, ಒಂದ ಬಟ ನೆಣ್ಣ ಒಂದ ಕೊಂಬರಿಸಣ ಹಿಂದೈದ ನೇರ ಕಳಿಯಾರ ಸೋಬಾನ, ಹಿಂದೈದ ನೇರ ಕಳಿಯಾರ ಸೋಬಾನ, ಹಿಂದೈದ ನೇರ ಕಳಿಯಾರ ಸೋಬಾನ, ಹಿಂದೈದ ನೇರ ಕಳಿಯಾರ ತಂಗ್ಯವನ ಆಕಿ ತಂದಿಯ ಕಡಿಯ ಬಳಗವ ಸೋಬಾನ, ತಂದಿಯ ಕಡಿಯ ಬಳಗವ ಸೋಬಾನ, ತಂದಿಯ ಕಡಿಯ ಬಳಗ ಸೋಬಾನ, ಎರಡ ಬಟ ಎಣ್ಣೆ ಎರಡ ಕೊಂಬರಿಸಣ ನಾಳೈದ ನೇರ ಕಳಿಯಾರ ಸೋಬಾನ, ನಾಳೈದ ನೇರ ಕಳಿಯಾರ ಸೋಬಾನ, ನಾಳೈದ ನೇರ ಕಳಿಯಾರ ಸೋಬಾನ, ನಾಳೆ ನೈದ ನೇರ ಕಳಿಯಾರ ತಂಗ್ಯವನ ಆಕಿ ತಾಯಿಯ ಕಡಿಯ ಬಳಗವ ಸೋಬಾನ, ತಾಯಿಯ ಕಡಿಯ ಬಳಗವ ಸೋಬಾನ, ತಾಯಿಯ ಕಡಿಯ ಬಳಗವ ಸೋಬಾನ, ಮೂರ ಬಟ ಎಣ್ಣೆ ಮೂರ ಕೊಂಬರಿಸಣ ನಾಡದಿದ ನೇರ ಕಳಿಯಾರ ಸೋಬಾನ, ನಾಡದಿದ ನೇರ ಕಳಿಯಾರ ಸೋಬಾನ, ನಾಡದಿದ ನೇರ ಕಳಿಯಾರ ಸೋಬಾನ, ನಾಡದೈದ ನೇರ ಕಳಿಯಾರ ತಂಗ್ಯವನ ಆಕಿ ಸಾಲ ಗೆಳತ್ಯಾರ ಕಳಿಯಾರ ಸೋಬಾನ, ಸಾಲ ಗೆಳತ್ಯಾರ ಕಳಿಯಾರ ಸೋಬಾನ, ಸಾಲ ಗೆಳತ್ಯಾರ ಕಳಿಯಾರ ಸೋಬಾನ, ನಾಕ ಬಟ್ಟಲೆಣ್ಣೆ ನಾಕ ಕೊಂಬರಿಸಣ ನಾಡದಿದ ನೇರ ಕಳಿಯಾರ ಸೋಬಾನ, ನಾಡದಿದ ನೇರ ಕಳಿಯಾರ ಸೋಬಾನ, ನಾಡದಿದ ನೇರ ಕಳಿಯಾರ ಸೋಬಾನ, ನಾಡದೈದ ನೇರ ಕಳಿಯಾರ ತಂಗ್ಯವನ ಆಕಿ ಗಂಡನ ಕಡಿಯ ಬಳಗವ ಸೋಬಾನ, ಗಂಡನ ಕಡಿಯ ಬಳಗವ ಸೋಬಾನ, ಗಂಡನ ಕಡಿಯ ಬಳಗವ ಸೋಬಾನ. ಇಷ್ಟೊತ್ತು ಸೋಬಾನೆ ಪದ ಕೇಳಿದ್ರಿ. ಹುಲ್ಲಂಬಿಯ ನೀಲವಾಕೆ ಸಂಗಳದ ಹಾಗೂ ಮೇಳದವರಿಂದ. ಇದು ಇವತ್ತಿನ ಕೃಷಿರಂಗ.